ರಾಜ್ಯ ವಿಧಾನಸಭಾ ಚುನಾವಣೆ 2023 ಪೂರ್ವ ತಯಾರಿ ಪರಿವೀಕ್ಷಣೆ. ಇದೇ ತಿಂಗಳ 27ರಂದು 6ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಮತ್ತು ಸಾಮೂಹಿಕ ಹೊಣೆ ತತ್ವ ಅನ್ವಯಿಸಿದರೂ ಸಚಿವರ ಹೇಳಿಕೆ ಸರ್ಕಾರದ ಹೇಳಿಕೆಯಲ್ಲ, ಸುಪ್ರೀಂಕೋರ್ಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂರಕ್ಷಣಾ ಘಟಕಗಳ ಔಪಚಾರೀಕರಣ ಯೋಜನೆ, ಈ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ, ಈ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆಯ ಯೋಜನೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇದನ್ನ ಪಿಎಂಎಫ್ಎಂಇ ಅಂತ ಹೇಳಿ ಕರೆಯಲಾಗುತ್ತೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೃಷಿ ಅನ್ನುವಂಥದ್ದು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಉದ್ಯೋಗವನ್ನ ಕೊಟ್ಟಿರತಕ್ಕಂತಹ ಒಂದು ರಂಗ ಆಗಿದೆ. ಅದನ್ನ ನೇರವಾಗಿ ಅವರು ಕೃಷಿಯನ್ನ ಮಾಡಲೇಬೇಕು ಅಂತ ಹೇಳಿ ಅಲ್ಲ, ಕೃಷಿಗೆ ಪೂರಕವಾಗಿ ಕೃಷಿಗೆ ಸಂಬಂಧಿಸಿದಂತೆ ಏನು ಆಹಾರ ಪದಾರ್ಥಗಳನ್ನ ಬೆಳೆಯಲಾಗುತ್ತೋ ಈ ಆಹಾರ ಪದಾರ್ಥಗಳನ್ನ ಬೆಳೆಯಲಿಕ್ಕೆ ಬೇಕಾದಂತಹ ಕೆಲವು ಇನ್ಪುಟ್ಸ್ ಅಂತ ಹೇಳಿ ಕರಿತೇವೆ, ಅದನ್ನ ಅವಲಂಬಿಸಿರ್ತಕ್ಕಂತಹ ಕೆಲವು ಕೈಗಾರಿಕೆಗಳಿರಬಹುದು. ಆ ನಂತರ ಅದನ್ನ ಸಂಸ್ಕರಣೆ ಮಾಡುವ ನಿಟ್ಟಿನಲ್ಲಿ ಮತ್ತೆ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಮತ್ತು ಅದರ ಸಾಗಾಣಿಕೆ ಮಾಡುವ ನಿಟ್ಟಿನಲ್ಲಿಯೂ ಕೂಡ ತುಂಬಾ ಜನರು ಕೆಲಸವನ್ನ ಮಾಡ್ತಾ ಇರೋಂಥದ್ದನ್ನ ನಾವು ಗಮನಿಸಬಹುದು. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆ ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತಹ ಘಟಕ. ಇವತ್ತು ಕೃಷಿಕರು ಕೂಡ ಈ ಎರಡು ಕೆಲಸವನ್ನು ಮಾಡಬಹುದು. ಕೃಷಿ ಅಂತ ಹೇಳಿದ್ರೆ ಅದು ಕೇವಲ ಉಳುವಂಥದ್ದು ಬಿತ್ತುವಂಥದ್ದು ಬೆಳೆಯುವಂಥದ್ದು ಅಷ್ಟೇ ಅಲ್ಲ, ಇವತ್ತು ಕೃಷಿಕರು ಕೂಡ ಸಂಸ್ಕರಣೆಯನ್ನ ಮಾಡಬಹುದು ಮತ್ತೆ ಮೌಲ್ಯವರ್ಧನೆಯನ್ನ ಮಾಡಬಹುದು, ಅದರ ಜೊತೆಗೆ ಮಾರಾಟವನ್ನು ಕೂಡ ಮಾಡುವ ಮೂಲಕ ತಮ್ಮ ಆದಾಯವನ್ನ ಹೆಚ್ಚಳವನ್ನ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಹೇಗೆ ನೆರವಾಗ್ತಾ ಇದೆ, ಈ ಯೋಜನೆ ಏನು, ಯಾವ ಉದ್ದೇಶದಿಂದ ಇದು ಜಾರಿಗೆ ಬಂದಿದೆ, ಏನೆಲ್ಲ ಸವಲತ್ತುಗಳನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ಕೃಷಿಕರು ಮತ್ತೆ ಇತರರು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾ ಕೆಸಿ ಸುಷ್ಮಾ ಅವರು. ಸುಷ್ಮಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ನಮಸ್ತೆ. ಈ ಒಂದು PMFME ಅಂತ ಅಂದ್ರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಇದು ಜಾರಿಯಲ್ಲಿದೆ. ಈ ಯೋಜನೆ ಏನು ಮೇಡಮ್? ಇದು 2020 ಜೂನ್ ಮಾಹೆಯಲ್ಲಿ ಈ ಯೋಜನೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಆತ್ಮ ನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಘೋಷಣೆ ಮಾಡಿದ್ರು. ಈ ಯೋಜನೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಫಾರ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್, ಅಂದ್ರೆ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಹೆಸರಿನಲ್ಲಿ PMFME ಅನ್ನೋ ಹೆಸರಿನಲ್ಲಿ ಜಾರಿಗೆ ತಂದ್ರು. ಯೋಜನೆಯ ಪ್ರಮುಖ ಉದ್ದೇಶ ಅಂದ್ರೆ ಅಸಂಘಟಿತ ವಲಯದಲ್ಲಿದ್ದಂತಹ ಕಿರು ಆಹಾರ ಉದ್ದಿಮೆಗಳನ್ನ ಪ್ರೋತ್ಸಾಹ ಕೊಡೋದು, ಅವರುಗಳಿಗೆ ಸಹಾಯಧನದ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡೋದು, ಬ್ರ್ಯಾಂಡಿಂಗ್ಗೆ, ಮೌಲ್ಯವರ್ಧನೆಗೆ, ಲೇಬಲಿಂಗ್ಗೆ ಮತ್ತು ಮಾರುಕಟ್ಟೆಯಲ್ಲಿ ಅವರದೇ ಆದ ಮಾರ್ಕೆಟಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರದೇ ಆದ ಲೇಬಲಿಂಗ್ ಅಲ್ಲಿ ಕಿರು ಆಹಾರ ಉದ್ದಿಮೆಗಳನ್ನು ಪ್ರೋತ್ಸಾಹ ಮಾಡೋದಿಗೂ ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ರಾಜ್ಯದ ಪಾಲುದಾರಿಕೆಯೊಂದಿಗೆ ಕೇಂದ್ರಾಡಳಿತ ಸರ್ಕಾರ ಇದನ್ನ ಯೋಜನೆ ಅನುಷ್ಠಾನ ಮಾಡ್ತಾ ಇದೆ. ಕೃಷಿ ಇಲಾಖೆ ಈ ಯೋಜನೆಯನ್ನು ಅನುಷ್ಠಾನ ಮಾಡುವಂತಹ ನೋಡಲ್ ಇಲಾಖೆಯಾಗಿದ್ದು ಕೆಪಕ್ ಸಂಸ್ಥೆಯ ಮೂಲಕ ಕೃಷಿ ಇಲಾಖೆ ಈ ಯೋಜನೆಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದೆ ಸರ್. ಅಂತ ಅಂದ್ರೆ ಯಾವುದೇ ಒಂದು ಕೃಷಿ ಉತ್ಪನ್ನವನ್ನ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಅದಕ್ಕೆ ಏನೆಲ್ಲ ಸವಲತ್ತುಗಳು ಬೇಕಾಗುತ್ತೋ ಆ ಸವಲತ್ತುಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಈ ಯೋಜನೆ ಉದ್ದೇಶ. ತಮಗೆ ತಿಳಿದಿರುವ ಹಾಗೆ ಕೃಷಿಯಲ್ಲಿ ಕೇವಲ ನಾವೇನು ಉತ್ಪನ್ನಗಳನ್ನ ತಕೊಂತೀವಿ ಆ ಉತ್ಪನ್ನಗಳಿಗೆ ನಿಖರವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ರೈತರ ತುಂಬಾ ದಿನದ ಅಳಲು. ಅದರಿಂದ ಆಹಾರವನ್ನ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಅವರದೇ ಆದಂತಹ ಹೆಸರನ್ನ ಕೊಟ್ಟು ಲೇಬಲಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಉತ್ತಮವಾದ ಬೆಲೆಯನ್ನು ಸಹ ಕೊಡಬಹುದು ಮತ್ತು ಅವರು ಸಾಕಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟು ಅವರೇ ಉದ್ದಿಮೆದಾರರಾಗಿ ಬೆಳೀಬಹುದು ಅನ್ನೋದು ಈ ಯೋಜನೆಯ ಪ್ರಮುಖ ಉದ್ದೇಶ. ನಾನಾಗಲೇ ಹೇಳಿದಾಗೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆಯಲ್ಲಿ ಇರುವಂತಹ ಏನು ಈಗ ಆಲ್ರೆಡಿ ನಡೆಸ್ತಾ ಇದ್ದಾರೆ ಕಿರು ಆಹಾರ ಉದ್ದಿಮೆಗಳನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಸಂಘಟಿತ ವಲಯದಲ್ಲಿ ಹಳ್ಳಿಗಳಿಂದ ಪಟ್ಟಣಗಳಲ್ಲಾಗಬಹುದು, ಅದು ಸಣ್ಣ ಹಪ್ಪಳ ಮಾಡುವಂತಹ ಉದ್ದಿಮೆ ಆಗ್ಬಹುದು, ಉಪ್ಪಿನಕಾಯಿ ಮಾಡುವಂತಹ ಉದ್ದಿಮೆ ಆಗ್ಬಹುದು, ಚಟ್ನಿ ಪುಡಿಗಳನ್ನು ಮಾಡುವಂತಹ ಉದ್ದಿಮೆ ಆಗ್ಬಹುದು, ಬೇಕರಿ ಉದ್ದಿಮೆ ಆಗ್ಬಹುದು, ಈ ರೀತಿ ಯಾವುದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಆ ಉದ್ದಿಮೆಗಳನ್ನ ಉನ್ನತೀಕರಣಗೊಳಿಸಿ ಹಣಕಾಸು ಸೌಲಭ್ಯವನ್ನು ಒದಗಿಸೋದು, ತಾಂತ್ರಿಕ ಮತ್ತೆ ವ್ಯಾಪಾರದ ಬೆಂಬಲವನ್ನು ಒದಗಿಸೋದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತದೆ. ಏನೆಲ್ಲ ಸವಲತ್ತುಗಳು ಈ ಒಂದು ಯೋಜನೆಯಲ್ಲಿ ದೊರೆಯುತ್ತೆ? ಇದು ಒಂದು ಯಾವುದೋ ಒಂದು ಸವಲತ್ತನ್ನ ಕೊಡುವಂತಹ ಯೋಜನೆ ಅಲ್ಲ ಸರ್. ಈ ಯೋಜನೆಯಲ್ಲಿ ಮುಖ್ಯವಾಗಿ ನಾನಾಗ್ಲೇ ಹೇಳಿದಾಗೆ ಯಾರು ಆಹಾರ ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ಅವರಿಗೆ ನಮ್ಮ ಯೋಜನೆಯ ಇಲಾಖೆಯಡಿ DRP ಅಂತ ಹೇಳಿ ನೋಂದಣಿ ಮಾಡಿದೀವಿ. ನಮ್ಮ ಜಿಲ್ಲೆಗೆ DRPಗಳಾಗಿ ಡಿಸ್ಟಿಕ್ಟ್ ರಿಸೋರ್ಸ್ ಪರ್ಸನ್ ಗಳನ್ನ ಆಯ್ಕೆ ಮಾಡಿದೀವಿ. ಆ ಡಿಸ್ಟಿಕ್ಟ್ ರಿಸೋರ್ಸ್ ಪರ್ಸನ್ ಗಳು ಪ್ರತಿಯೊಬ್ಬ ಅರ್ಜಿದಾರರನ್ನ ಭೇಟಿ ಮಾಡಿ ಯಾರು ಆಸಕ್ತಿ ಉಳ್ಳವರು ಇದ್ದಾರೆ ಅವರನ್ನ ಭೇಟಿ ಮಾಡಿ ಅವ್ರಿಗೆ 2-3 ಬಾರಿ ಅವರಿಗೆ ತಾಂತ್ರಿಕ ಮಾಹಿತಿಗಳನ್ನು ಕೊಡುವಂತದ್ದು, ಗುಣಮಟ್ಟದ ಸುಧಾರಣೆ ಬಗ್ಗೆ ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂತದ್ದು, ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯ ಪಡೆಯೋದಕ್ಕೆ ಯಾವ ರೀತಿಯಾದಂತಹ ಯೋಜನೆಯ ವರದಿಯನ್ನು ತಯಾರು ಮಾಡಬೇಕು ಮತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ಬೆಂಬಲ ಬೇಕು ಅಂತಂದ್ರೆ ಅವರಿಗೆ ತರಬೇತಿ ಬೇಕು ಅಂದ್ರೆ ಅದನ್ನ ಕೊಡಿಸುವಂತದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ನಮ್ಮ DRPಗಳು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಈ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಪ್ರತಿ ಸ್ಯಾಂಕ್ಷನ್ಡ್ ಪರ್ಸನ್ಗೆ ಅವರಿಗೆ ಒಂದು ನಾಮಿನಲ್ ರೆನ್ಯುಮರೇಷನ್ ನ ಕೊಡೋದ್ರಿಂದ ಅವರು ಪ್ರತಿಯೊಬ್ಬರನ್ನು ಆಸಕ್ತ ಅರ್ಜಿದಾರರನ್ನ ಅವರು ಪ್ರತಿದಿನ ಸಂಪರ್ಕಿಸಿ ಅವರಿಗೆ ಯಾವ ರೀತಿಯಾದಂತಹ ತಾಂತ್ರಿಕ ಮಾಹಿತಿ ಬೇಕು, ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕು, ಬ್ಯಾಂಕ್ ಕಡೆಯಿಂದ ಅವರಿಗೆ ಯಾವ್ದಾ ರೀತಿ ದಾಖಲಾತಿಗಳು ಬೇಕು ಅಂತಂದ್ರೆ ಆ ದಾಖಲಾತಿಗಳನ್ನ ಹೇಗೆ ಒದಗಿಸ್ಕೊಡ್ಬೇಕು, ವರದಿಯನ್ನ ಹೇಗೆ ತಯಾರು ಮಾಡಬೇಕು, ಪ್ರಾಜೆಕ್ಟ್ ಪ್ಲಾನ್ ಅನ್ನ ಹೇಗೆ ತಯಾರು ಮಾಡಬೇಕು, ಮೆಷಿನರೀಸ್ ಎಲ್ಲೆಲ್ಲಿ ಸಿಗ್ತದೆ, ಅವ್ರಿಗೆ ಬೇಕಾದಂತಹ ತಾಂತ್ರಿಕ ಮಾಹಿತಿ ಎಲ್ಲೆಲ್ಲಿ ಸಿಗ್ತದೆ, ತರಬೇತಿ ಎಲ್ಲಿ ಕೊಡಿಸಬಹುದು, ಅದು ನಮ್ಮ ಯಾವ ಪದಾರ್ಥಕ್ಕೆ ಸಂಬಂಧಪಟ್ಟಿದೆ ಆ ಆಧಾರದ ಮೇಲೆ ಅವ್ರ ತರಬೇತಿಯನ್ನು ಕೊಡ್ಲಿಕ್ಕೂ ಸಹ ವ್ಯವಸ್ಥೆಯನ್ನ ಇಲಾಖೆ ಕಡೆಯಿಂದ ಮಾಡಲಾಗ್ತದೆ ಸರ್. ಈಗ ಆಹಾರ ಸಂಸ್ಕರಣಾ ಉದ್ದಿಮೆಗಳು ಅಂತ ಹೇಳಿದ್ರೆ ಏನೆಲ್ಲ ಮಾಡೋ ಅಂತ ಸಾಧ್ಯತೆ ಇರುತ್ತೆ? ತುಂಬಾ ಜನರಿಗೆ ಗೊತ್ತಿಲ್ಲ ಇದೆಲ್ಲ ಮಾಡಬಹುದು. ಈ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಇದುವರೆಗೂ ನಮ್ಮಲ್ಲಿ ಕಳೆದ ವರ್ಷ ನಾವು 31 ಜನಕ್ಕೆ ನಾವು ಸಾಲ ಸೌಲಭ್ಯವನ್ನ ಸಹಾಯಧನದಲ್ಲಿ ಒದಗಿಸಿಕೊಟ್ಟಿದ್ವಿ. ಈ ವರ್ಷ ಈವರೆಗೆ 41 ಜನಕ್ಕೆ ಈಗ ಆಲ್ರೆಡಿ ಸಾಲ ಸೌಲಭ್ಯವನ್ನ ಹಾಸನ ಜಿಲ್ಲೆಯಾದ್ಯಂತ ನಾವು ಈಗ ಆಲ್ರೆಡಿ ಒದಗಿಸಿಕೊಟ್ಟಿದ್ದೀವಿ ಸರ್. ಅದರಲ್ಲಿ ಎಷ್ಟು ಒಳ್ಳೆ ಅವಕಾಶಗಳಿದೆ ಅನ್ನೋದಾದ್ರೆ, ಮೊದಲನೇದಾಗಿ ಓಡಿಒಪಿ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛಪಡ್ತೀನಿ. ಪಿಎಂಎಫ್ಎಂಇ ಯೋಜನೆಯಡಿ ಎರಡು ಘಟಕಗಳನ್ನ ಮಾಡಿದ್ದಾರೆ, ಓಡಿಒಪಿ ಮತ್ತು ನಾನ್ ಓಡಿಒಪಿ ಅಂತೇಳಿ. ಓಡಿಒಪಿ ಅಂತಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಪ್ರತಿ ಜಿಲ್ಲೆಗೆ ಒಂದು ಉತ್ಪನ್ನ ಅಂತ ಹೇಳಿ. ಅಂದ್ರೆ ಆ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಕಚ್ಚಾ ವಸ್ತುಗಳ ಆಧಾರದ ಮೇಲೆ, ಆ ಜಿಲ್ಲೆಯಲ್ಲಿ ಯಾವ ವಸ್ತುವಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಅನ್ನೋ ಆಧಾರದ ಮೇಲೆ ಅವರು ಪ್ರತಿಯೊಂದು ಜಿಲ್ಲೆಗೂ ಸಹ ಒಂದೊಂದು ಉತ್ಪನ್ನವನ್ನ ನಿಗದಿ ಮಾಡಿದ್ದಾರೆ. ಹಾಸನ ಜಿಲ್ಲೆಗೆ ತೆಂಗನ್ನು ಓಡಿಒಪಿ ಆಗಿ ಆಯ್ಕೆ ಮಾಡಲಾಗಿದೆ. ತೆಂಗಿನಲ್ಲಿ ಯಾವ ರೀತಿಯಾದಂತಹ ಮೌಲ್ಯವರ್ಧನೆ ಮಾಡಬಹುದು, ಅದನ್ನ ಯಾವ ರೀತಿ ಶ್ರೇಣೀಕರಿಸಬಹುದು, ಯಾವ ರೀತಿ ಪದಾರ್ಥಗಳನ್ನ ಅವರು ಮಾಡಲಿಕ್ಕೆಲ್ಲ ಅವಕಾಶ ಇದೆ ಅನ್ನೋದನ್ನ ನಾವು ಇದರಲ್ಲಿ ನಾವು ಸಹಾಯಧನ ಕೊಡ್ತೀವಿ. ಓಡಿಒಪಿಯಲ್ಲಿ ಅವರು ಸಹಾಯಧನ ತಕೊಳ್ಳೋದಾದ್ರೆ, ಕಳೆದ ವರ್ಷದವರೆಗೆ ಓಡಿಒಪಿನಲ್ಲಿ ಹೊಸದಾಗಿ ಪ್ರಾರಂಭ ಮಾಡೋರಿಗೆ ಅವಕಾಶ ಇತ್ತು, ಬಟ್ ಈಗ ಅದನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಓಡಿಒಪಿಯಲ್ಲಾಗ್ಲಿ ನಾನ್ ಓಡಿಒಪಿಯಲ್ಲಾಗ್ಲಿ ಹೊಸದಾಗಾದ್ರೂ ಪ್ರಾರಂಭ ಮಾಡಬಹುದು, ಅಥವಾ ಇರುವಂತಹ ಘಟಕವನ್ನ ಅವರು ಉನ್ನತೀಕರಿಸಿಕೊಳ್ಳಿಕ್ಕೂ ಸಹ ಅವಕಾಶ ಇದೆ. ತೆಂಗಿಗೆ ಸಂಬಂಧಪಟ್ಟ ಹಾಗೆ ಅವರು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬಹುದು, ಅಥವಾ ಒರಿಜಿನ್ ಕೋಕೋನಟ್ ಆಯಿಲ್, ಅಂದ್ರೆ ತೆಂಗಿನ ಕೊಬ್ಬರಿ ಎಣ್ಣೆ ಬೇರೆ, ತೆಂಗಿನಕಾಯಿ ಎಣ್ಣೆ ಬೇರೆ, ಹಸಿಕಾಯಿಂದನೂ ಸಹ ತೆಗಿತಾರೆ. ಒರಿಜಿನ್ ಕೋಕೋನಟ್ ಆಯಿಲ್ ಆಗ್ಬಹುದು, ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಆಗ್ಬಹುದು, ಅಥವಾ ಅದರಿಂದಾನೆ ಅವರು ಮಿಠಾಯಿ ಅಥವಾ ಬೇರೆ ರೀತಿಯ ಪದಾರ್ಥಗಳನ್ನ ಆಹಾರವಾಗಿ ಬಳಸುವಂತಹ ಪದಾರ್ಥಗಳನ್ನ ತಯಾರು ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಚಿಪ್ಸ್ ಅನ್ನ, ಆಲೂಗಡ್ಡೆ ನಮ್ಮಲ್ಲಿ ಹೆಚ್ಚು ಬೆಳೆಯುವಂತಹ ಮತ್ತೊಂದು ಬೆಳೆ ಆಗಿರೋದ್ರಿಂದ ಅದರಿಂದ ಚಿಪ್ಸ್ ಅನ್ನ ಮಾಡುವಂತದ್ದು, ಸ್ಟಾರ್ಚ್ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು, ನಮ್ಮಲ್ಲಿ ಮುಸುಕಿನ ಜೋಳ ಸಹ ಅತಿ ಹೆಚ್ಚು ಬೆಳೆಯುವಂತಹ ಬೆಳೆ ಆಗಿದ್ದು ಅದರಲ್ಲೂ ಸಹ ಸ್ಟಾರ್ಚ್ ಎಕ್ಸ್ಟ್ರಾಕ್ಟ್ ಮಾಡೋದು, ಕಾರ್ನ್ ಫ್ಲೋರ್ ಪೌಡರ್ನ ತಯಾರು ಮಾಡುವಂತದ್ದು, ಇದೆಲ್ಲ ಅವಕಾಶಗಳಿದೆ. ಅದಲ್ಲದೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಇವತ್ತೇನು ಅಸಂಘಟಿತರಾಗಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅವರ ಹಳ್ಳಿಗೆ ಸೀಮಿತರಾಗಿ ಏನು ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದು ಹಪ್ಪಳ ಆಗ್ಬಹುದು, ಉಪ್ಪಿನಕಾಯಿ ಆಗ್ಬಹುದು, ಚಟ್ನಿ ಪುಡಿಗಳಾಗ್ಬಹುದು, ಖಾರ ಪುಡಿಗಳಾಗ್ಬಹುದು, ಚಿಕ್ಕಿಗಳಾಗ್ಬಹುದು, ಈ ರೀತಿ ಆಹಾರ ಪದಾರ್ಥಗಳನ್ನ ಅವರು ಏನು ಮಾಡ್ತಾ ಇದ್ದಾರೆ, ಇದನ್ನ ಅವರು ಮೌಲ್ಯವರ್ಧನೆ ಮುಖಾಂತರ ಅವ್ರದೇ ಆದ ಬ್ರ್ಯಾಂಡ್ ಕೊಡೋದ್ರ ಮುಖಾಂತರ ಇದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಲ್ಲದೆ ಹಳ್ಳಿಗಳಲ್ಲಿ ಫ್ಲೋರ್ ಮಿಲ್ಗಳನ್ನ ಮಾಡಿ, ಇವತ್ತು ನಾನು ಆಗ್ಲೇ ಹೇಳಿದಾಗೆ ನಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಮೆಟ್ರೋಪಾಲಿಟನ್ ಅಂತಹ ಸಿಟಿಗಳಲ್ಲಿ ಮೌಲ್ಯ ಮಾಡಿರುವಂತಹ ಆಹಾರ ಪದಾರ್ಥಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಮಗೂ ಸಹ ತಿಳಿದಿದೆ, ಅದು ಗೊತ್ತಿದೆ ಎಲ್ರಿಗೂ ಸಹ ನಮ್ಮ ಮೌಲ್ಯೀಕೃತ ಆಹಾರಗಳಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತೇಳಿ. ಅದರ ಆಧಾರದ ಮೇಲೆ ಅಕ್ಕಿ ಹಿಟ್ಟು ಮಾಡೋದ್ರಿಂದ ಹಿಡಿದು ರಾಗಿ ಹಿಟ್ಟು ಮಾಡೋದ್ರಿಂದ ಹಿಡಿದು ಫ್ಲೋರ್ ಮಿಲ್ಗಳನ್ನ ಬಳಸಿಕೊಂಡು ಗೋಧಿ ಹಿಟ್ಟನ್ನ ಮಾಡ್ಕೊಂಡು ಅದನ್ನ ಪ್ಯಾಕ್ ಮಾಡಿ ಅವರು ಮಾರಾಟ ಮಾಡಬಹುದು. ನಮ್ಮಲ್ಲಿ ಪೆಪ್ಪರ್, ಕಾಳುಮೆಣಸನ್ನ ಅತಿ ಹೆಚ್ಚಾಗಿ ಬೆಳೀತಾರೆ, ಪೆಪ್ಪರ್ ಪೌಡರ್ ಅನ್ನ ಮಾಡಬಹುದು. ಕಾಫಿ ಬೆಳೆಗಾರರಿದ್ದಾರೆ, ಕಾಫಿ ಪೌಡರ್ ಆಗ್ಬಹುದು, ಅವರಿಗೆ ಅದು ಬ್ರ್ಯಾಂಡಿಂಗ್ ಮಾಡಿ ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಈ ಎಲ್ಲಾ ಆಹಾರೋದ್ಯಮಗಳನ್ನ ಅವರು ಹಲಸಿನ ಪದಾರ್ಥಗಳು, ನಮ್ಮಲ್ಲಿ ಈಗ ಆಲ್ರೆಡಿ ಓಡಿಒಪಿಯಲ್ಲಿ ನಾವು ಸಾಕಷ್ಟು ಜನಕ್ಕೆ ಹಲಸಿನ ಪದಾರ್ಥಗಳನ್ನು ಮಾಡುವಂತವರಿಗೂ ಸಹ ನಾವು ಸಹಾಯಧನದ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೀವಿ. ಹಲಸಿನಿಂದ ತಯಾರು ಮಾಡುವಂತಹ ಚಿಪ್ಸ್ ಆಗ್ಬಹುದು, ಅದರಿಂದ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ಇವತ್ತು, ಕೋಕೋನಟ್ ಐಸ್ ಕ್ರೀಮ್ ಆಗ್ಬಹುದು, ಇದೆಲ್ಲಾ ಪದಾರ್ಥಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹೋಟೆಲ್ ಉದ್ಯಮಗಳು ಅಂದ್ರೆ ಆಹಾರವನ್ನ ಕುಕ್ ಮಾಡಿ ತಯಾರು ಮಾಡಿ ಅಲ್ಲೇ ಬಳಸುವಂತ ಹೋಟೆಲ್ ಉದ್ಯಮಗಳಿಗೆ ಈ ಯೋಜನೆಯಡಿ ಅವಕಾಶ ಇಲ್ಲ. ಪ್ಯಾಕ್ ಮಾಡಿ ಅದನ್ನ ಹೆಚ್ಚು ದಿನ ಬಳಸುವಂತ ಆಹಾರ ಪದಾರ್ಥಗಳಿಗೆ ಈ ಯೋಜನೆಯಡಿ ಅವಕಾಶ ಇದೆ, ಅದಕ್ಕೆ ಅವರು ಸಹಾಯಧನವನ್ನು ಪಡ್ಕೊಳ್ಬಹುದು. ಈ ಮಾದರಿಯ ಉದ್ಯಮಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಸಾಲ ಸೌಲಭ್ಯ ಎಷ್ಟು ದೊರಕುತ್ತೆ, ಹೇಗೆ ದೊರಕುತ್ತೆ? ಸರ್, ನಾನು ಆಗ್ಲೇ ಹೇಳಿದಾಗೆ ಇದು ಸಹಾಯಧನವನ್ನ ಕೊಡುವಂತಹ ಯೋಜನೆಗಿಂತ ವಿಭಿನ್ನವಾದ ಯೋಜನೆ. ಇದರಲ್ಲಿ ವೈಯಕ್ತಿಕವಾಗಿ ಕಿರು ಆಹಾರ ಸಂಸ್ಕರಣೆಗಳನ್ನ ಪ್ರಾರಂಭ ಮಾಡಕ್ಕೆ ಇಚ್ಛಪಡೋರು ಅಥವಾ ಉನ್ನತೀಕರಿಸಿಕೊಳ್ಳಕ್ಕೆ ಇಚ್ಛಪಡುವಂತಹ ಆಸಕ್ತ ರೈತರು ನಮ್ಮ ಇಲಾಖೆಯನ್ನ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಿದ್ರೆ ಅಲ್ಲಿ ಡಿಆರ್ಪಿ ಅಂತ ಇದ್ದಾರೆ ಅಂತ ಹೇಳಿದೆ, ಅವರಿಗೆ ಅಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಮೊದಲನೇದಾಗಿ ಪಿಎಂಎಫ್ಎಂಇ ಪೋರ್ಟಲ್ ಅನ್ನ ಕೇಂದ್ರ ಸರ್ಕಾರದಿಂದ ತೆರೆದಿರ್ತಾರೆ, ಪ್ರತಿಯೊಂದು ಅರ್ಜಿಯನ್ನು ಸಹ ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ನೇರವಾಗಿ ನಮ್ಮನ್ನ ರಿವ್ಯೂ ಮಾಡೋದ್ರಿಂದ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೇವೆ. ಮೊದಲನೇದಾಗಿ ಅರ್ಜಿಯನ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡಿದಂತ ಅರ್ಜಿಗೆ ಅವರು ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಅರ್ಜಿದಾರರು ಕೊಟ್ಟರೆ ಅದನ್ನ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿ ಅಲ್ಲಿಂದನೇ ಸಹ ನಮ್ಮ ಏನು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ, ಅವರ ಕಮಿಟಿಯಲ್ಲಿ ಅದನ್ನ ಸ್ಕ್ರೂಟ್ನಿ ಮಾಡಿ ಅದನ್ನ ನಾವು ಬ್ಯಾಂಕ್ಗೆ ಸಬ್ಮಿಟ್ ಮಾಡ್ತೀವಿ. ಬ್ಯಾಂಕ್ಗೆ ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಅವ್ರದೇ ಆದಂತಹ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಿರಬೇಕು, ಎಲ್ಲಿಂದ ಅವರು ಮೆಟೀರಿಯಲ್ನ ತಗೋತಾ ಇದ್ದಾರೆ, ಅದಕ್ಕೆ ಯಾವುದೇ ಅಂತ ಲೈಸೆನ್ಸ್ಗಳು ಬೇಕಾದ್ರೆ ಅದು, ಯಾಕಂದ್ರೆ ಅವರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡೋದಾದ್ರೆ ಗ್ರಾಮ ಪಂಚಾಯತಿಗಳಿಂದ ಲೈಸೆನ್ಸ್ ಬೇಕಾಗುತ್ತೆ, ನಗರ ವ್ಯಾಪ್ತಿಯಲ್ಲಿ ಮಾಡೋದಾದ್ರೆ ನಗರಸಭೆಗಳಿಂದ ಲೈಸೆನ್ಸ್ ಬೇಕಾಗುತ್ತೆ, ವಿದ್ಯುಚ್ಛಕ್ತಿ ಸರಬರಾಜು ಸಂಸ್ಥೆಗಳಿಂದ ಅವರಿಗೆ ಸಂಪರ್ಕಕ್ಕೆ ಅವರಿಗೆ ಲೈಸೆನ್ಸ್ ಬೇಕಾಗುತ್ತೆ, ಇದೆಲ್ಲವನ್ನೂ ಅವರು ಕ್ರೋಢೀಕರಿಸಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬ್ಯಾಂಕ್ಗೆ ಸಬ್ಮಿಟ್ ಮಾಡ್ತೇವೆ. ಬ್ಯಾಂಕಿಗೆ ಒಂದು ಉದಾಹರಣೆ ನಾನು ಹೇಳೋದಾದ್ರೆ 10 ಲಕ್ಷ ರೂಪಾಯಿದು ಒಂದು ಪ್ರಾಜೆಕ್ಟ್ ಅನ್ನು ಅವರೇನಾದ್ರೂ ಸಬ್ಮಿಟ್ ಮಾಡಿದ್ರೆ 50% ಅವರಿಗೆ ಸಹಾಯಧನ ಸಿಗುತ್ತೆ, ಅಂದ್ರೆ 5 ಲಕ್ಷದವರೆಗೆ ಅವರಿಗೆ ಸಹಾಯಧನ ಸಿಗುತ್ತೆ. 10% ಅಂದ್ರೆ 1 ಲಕ್ಷದವರೆಗೆ ಅವರು ಬಂಡವಾಳ ಹಾಕಬೇಕಾಗತ್ತೆ. ಯಾರು ಉದ್ದಿಮೆ ಮಾಡಕ್ಕೆ ಆಸಕ್ತಿ ಇರ್ತದೆ ಅವರು ಬಂಡವಾಳ ಹಾಕಬೇಕಾಗತ್ತೆ. ಉಳಿದ 40% ಅವರಿಗೆ ಸಾಲದ ರೂಪದಲ್ಲಿ ಬ್ಯಾಂಕಿನಿಂದ ಅವರಿಗೆ ಸಾಲ ಸೌಲಭ್ಯವನ್ನು, ಆ ಬ್ಯಾಂಕ್ಗೆ ಏನು ಬಡ್ಡಿದರ ನಿಗದಿಯಾಗಿರ್ತದೆ ಆ ದರದ ಆಧಾರದ ಮೇಲೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡ್ತೇವೆ. ಇದು ಗರಿಷ್ಠ 15 ಲಕ್ಷದವರೆಗೆ ಸಹಾಯಧನ ಒದಗಿಸಲಿಕ್ಕೆ ಇದರಲ್ಲಿ ಅವಕಾಶ ಇದೆ. 15 ಲಕ್ಷಕ್ಕೆ ಮಿತಿಗೊಳಿಸಿ ಇದಕ್ಕೆ ಸಾಲ ಸೌಲಭ್ಯ ಅವರಿಗೆ ಒದಗಿಸಿಕೊಡ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಮಿರರ್ ಅಕೌಂಟ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಯಾವ ರೈತರದು, ಯಾವ ಉದ್ದಿಮೆದಾರರು ಯಾವ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸ್ತಾರೆ ಅವರಿಗೆ ಅಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ ಬ್ಯಾಂಕಿನವರು ಅವರದು ಯೋಜನೆಯನ್ನು ಸ್ಕ್ರೂಟ್ನಿ ಮಾಡಿ ಯೋಜನೆ ಅವರು ಕಾರ್ಯಗತಗೊಳಿಸ್ತಾರ, ಅವ್ರದೇ ಆದಂತಹ ಮಾರ್ಕೆಟ್ ಮಾಡ್ಕೊಂಡಿದಾರ, ಈ ಸಾಲವನ್ನ ತಿರುವಳಿ ಮಾಡಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದಾರ ಅಂತ ಸ್ಕ್ರೂಟ್ನಿ ಮಾಡಿ ಅವರಿಗೆ ಇದನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಸ್ಯಾಂಕ್ಷನ್ ಮಾಡಿಕೊಟ್ಟ ಮೇಲೆ ನೇರವಾಗಿ ಸಹಾಯಧನ ರೈತರಿಗೆ ಅಥವಾ ಉದ್ದಿಮೆದಾರರಿಗೆ ಸಿಕ್ಕೋದಿಲ್ಲ. ಮಿರರ್ ಅಕೌಂಟ್ ಅಂತ ಮಾಡಿ ಆ ಮಿರರ್ ಅಕೌಂಟ್ಗೆ ಸಹಾಯಧನವನ್ನ ಅವರು ಡೆಪಾಸಿಟ್ ಮಾಡ್ತಾರೆ. 3 ವರ್ಷದ ನಂತರ ಅಂದ್ರೆ ಕಡೆಯ ಕಂತಿನ ಲೋನ್ ಸ್ಯಾಂಕ್ಷನ್ ಆದ 3 ವರ್ಷದ ನಂತರ ಯಾವ ರೀತಿ ರಿಪೇಮೆಂಟ್ ಮಾಡ್ತಾರೆ ಅದರ ಆಧಾರದ ಮೇಲೆ, ಯಾವ ರೀತಿ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದಾರೆ ಅದರ ಆಧಾರದ ಮೇಲೆ ಮಿರರ್ ಅಕೌಂಟ್ ಇಂದ ಅವರ ಆಕ್ಚುಯಲ್ ಅಕೌಂಟ್ಗೆ ಸಹಾಯಧನ ವಾಪಸ್ ಆಗುತ್ತೆ. ಇದರ ಉದ್ದೇಶ ಯಾವ ಉದ್ದಿಮೆಯನ್ನು ಅವ್ರು ಪ್ರಾರಂಭ ಮಾಡ್ತಾರೆ ಸಸ್ಟೈನಬಲ್ ಆಗಿ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಏಕಾಏಕಿ ಅವರಿಗೆ ಸಹಾಯಧನ ಬರೋದಿಲ್ಲ. ಮಿರರ್ ಅಕೌಂಟ್ ಅಲ್ಲಿ ಇರ್ತದೆ, ಅವ್ರಿಗೆ ಸಹಾಯಧನ ಬಂದಿರುತ್ತೆ. ಮಿರರ್ ಅಕೌಂಟ್ ಅಲ್ಲಿ ಇದ್ದಂಥದ್ದು ಅವರು ಯಾವ ರೀತಿ ರಿಪೇಮೆಂಟ್ ಮಾಡ್ತಾರೆ, ಯಾವ ರೀತಿ ಉದ್ದಿಮೆ ನಡ್ಸ್ಕೊಂಡು ಹೋಗ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ವಾಪಸ್ ಅವರಿಗೆ ಸಹಾಯಧನ ಲಭ್ಯ ಆಗುತ್ತೆ. ಕೇಂದ್ರ ಮತ್ತೆ ರಾಜ್ಯ ಎರಡೂ ಸರ್ಕಾರಗಳ ಒಂದು ಸಹಯೋಗದಲ್ಲಿ ಇದನ್ನ ಜಾರಿ ಮಾಡಲಾಗ್ತದೆ ಅಂತ ಹೇಳಿದ್ರಿ. ಯಾವ್ಯಾವ ಸರ್ಕಾರಗಳು ಎಷ್ಟು ವೆಚ್ಚವನ್ನು ಮಾಡುತ್ತೆ ಇದಕ್ಕೆ? ನಾನು ಆಗ್ಲೇ ಹೇಳಿದಾಗೆ ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದ್ದು ರಾಜ್ಯ ಸರ್ಕಾರದ ಸಹ ಪಾಲುದಾರಿಕೆ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 60% ಮತ್ತು 40% ಇದಕ್ಕೆ ಸಹಾಯಧನವನ್ನ ಸಾಲ ರೂಪದಲ್ಲಿ ಒದಗಿಸಿಕೊಡ್ತದೆ. ಅವಾಗ್ಲೇ ಹೇಳಿದ್ರಿ ODOP ಮತ್ತೆ ನಾನ್ ODOP ಅಂತ ಹೇಳಿ, ಇಲ್ಲಿ ಎರಡಕ್ಕೂ ಕೂಡ ಇಷ್ಟೇ ಪ್ರಮಾಣದಿರುತ್ತೋ ಅಥವಾ ಹೇಗೆ? ಇಲ್ಲ ಸರ್, ಮುಂಚೆ ಅದೇ ನಾನು ಆಗ್ಲೇ ಹೇಳಿದಾಗೆ ODOP ಅಂತೇಳಿ ಹೊಸದಾಗಿ ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ತೆಂಗು ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ ಅಂತ ನಿಗದಿ ಇತ್ತು. ಅದನ್ನ ಸ್ವಲ್ಪ ಸಡಿಲಗೊಳಿಸಿ ಇವತ್ತು ODOP ನಾನ್ ODOP ಯಾವುದಕ್ಕೂ ಇಷ್ಟೇ ಗುರಿ ನಿಗದಿ ಮಾಡಬೇಕು ಅಂತೇಳಿ ಇಲ್ಲ. ಯಾಕಂದ್ರೆ ಹೆಚ್ಚು ಹೆಚ್ಚು ಆಹಾರ ಉದ್ದಿಮೆದಾರರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಇದಕ್ಕೆ ನಮಗೆ ನೀವು ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸ್ತೀರಾ ಅಷ್ಟು ಜನಕ್ಕೂ ಕೊಡಲಿಕ್ಕೂ ಅವಕಾಶ ಇದೆ. ನಮ್ಮಲ್ಲಿ ಈಗಲೂ 40 ಅರ್ಜಿಗಳು ಸ್ಕ್ರೂಟ್ನಿ ಹಂತದಲ್ಲಿ ಇದಾವೆ, ಅಂದ್ರೆ ಅವ್ರ ದಾಖಲಾತಿಗಳನ್ನು ಒದಗಿಸುವ ಹಂತದಲ್ಲಿದ್ದಾವೆ, ಸ್ಯಾಂಕ್ಷನಿಂಗ್ ಹಂತದಲ್ಲಿದ್ದಾವೆ, ಪ್ರೋಸೆಸ್ ನಡೀತಾ ಇದೆ. ನಾನು ಈ ಮೂಲಕ ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಾಸನ ಜಿಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ವಿದ್ಯಾವಂತ ಯುವಕ ಯುವತಿಯರಿರ್ತಾರೆ ಮತ್ತು ಸ್ತ್ರೀ ಶಕ್ತಿ ಸಂಘಗಳು ಸಹ ಸಣ್ಣ ಪ್ರಮಾಣದಲ್ಲಿ ಇದನ್ನ ಮಾಡೋರಿರ್ತಾರೆ. ನಮ್ಮಲ್ಲಿ ಒಬ್ಬಟ್ಟನ್ನ ಹೋಳಿಗೆಯನ್ನ ಮಾಡುವಂತ ಮಿಷನ್ ನ ತಗೊಂಡಿರುವಂತವ್ರು, ಯಾಕಂದ್ರೆ ನಾನು 50% ಸಹಾಯಧನ 15 ಲಕ್ಷಕ್ಕೆ ಸೀಮಿತ ಅಂದ ಮಾತ್ರಕ್ಕೆ ದೊಡ್ಡ ಮಟ್ಟದ ಪ್ರಾಜೆಕ್ಟೇ ಆಗಬೇಕು ಅಂತಿಲ್ಲ. ಸಣ್ಣ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತಹ ಮಿಷನರಿಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ, ಅದು 1 ಲಕ್ಷದ ಮಿಷನರಿ ಆಗ್ಬೋದು, 2 ಲಕ್ಷದ ಮಿಷನರಿ ಆಗ್ಬೋದು, ಅವ್ರದೇ ಆದಂತಹ ಬಜೆಟ್ ನಲ್ಲಿ ಅವ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರಿಗೆ ಆದಂತಹ ಎಷ್ಟು ಜಾಗ ಲಭ್ಯ ಇದೆ, ಎಷ್ಟು ಮಾರ್ಕೆಟ್ ಅವ್ರಿಗೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಆಧಾರದ ಮೇಲೆ ಅವ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಸಣ್ಣ ಸಣ್ಣ ಪ್ರಮಾಣದಲ್ಲೂ ಸಹ ನಾವು ಈ ಪ್ರಾಜೆಕ್ಟ್ಗೆ ಸಹಾಯಧನ ಕೊಡ್ತೀವಿ ಮತ್ತು ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ಸೊ ಹಾಗಾಗಿ ಎಲ್ಲಾ ವಿದ್ಯಾವಂತ ಯುವಕ ಯುವತಿಯರು ಉದ್ದಿಮೆನ ಪ್ರಾರಂಭ ಮಾಡಬೇಕು ಅಂತ ಆಸಕ್ತಿ ಇರುವಂತವರು ಇಲಾಖೆಯನ್ನ ಸಂಪರ್ಕಿಸಿ ಯೋಜನೆಯಡಿ ಸಹಾಯಧನವನ್ನ ಸೌಲಭ್ಯವನ್ನ ಪಡ್ಕೊಳ್ಬಹುದಾಗಿರುತ್ತೆ. ತಾವು ಆಗ್ಲೇ ಆರಂಭದಲ್ಲಿ ಹೇಳಿದ್ರಿ, ಕಳೆದ ಸಾಲಿನಲ್ಲಿ ಸುಮಾರು 31 ಘಟಕಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ಸಾಲಿನಲ್ಲಿ 41 ಜನರಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಕಳೆದ ಸಾಲಿನಲ್ಲಿ ಹಾಸನ ಜಿಲ್ಲೆ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಗಳಿಸಿ ಅದನ್ನ ನಾವು ಕೆಪಕ್ ಸಂಸ್ಥೆಯವರು ಪುರಸ್ಕಾರ ಸಹ ಕೊಟ್ಟಿದ್ರು. 3ನೇ ಸ್ಥಾನವನ್ನ ನಮ್ಮ ಹಾಸನ ಜಿಲ್ಲೆ ಪಡೆದುಕೊಂಡಿತ್ತು. ಹೆಚ್ಚು ಸಾಲ ಸೌಲಭ್ಯ ಒದಗಿಸಿಕೊಟ್ಟಂತಹ ಜಿಲ್ಲೆಯಾಗಿ ಇನ್ನು ನಮಗೆ, ಯಾಕಂದ್ರೆ ನಮಗೆ 100ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಗುರಿ ಇರೋದ್ರಿಂದ ಹೆಚ್ಚು ಫಲಾನುಭವಿಗಳು ಆಸಕ್ತರು ದಯವಿಟ್ಟು ನಮ್ಮ ಇಲಾಖೆನ ಸಂಪರ್ಕಿಸಿ ಯೋಜನೆಯಡಿ ಸೌಲಭ್ಯವನ್ನು ಪಡ್ಕೊಳ್ಬೇಕು. 31 ಜನ ಏನೇನು ಮಾಡಿದ್ದಾರೆ ಮೇಡಮ್? ನಾನು ODOP, ಯಾಕಂದ್ರೆ ಆ ವರ್ಷ ಅದು ODOP ಅನ್ನೋದು ಸೀಮಿತ ಆಗಿತ್ತು. ನಾನ್ ODOP ಸಹ ಇತ್ತು. ODOP ತೆಂಗಿನ ಪದಾರ್ಥಗಳಿಗೆ ಆಯಿಲ್ ಎಕ್ಸ್ಪೆಲ್ಲರ್ಸ್, ಆಯಿಲ್ ಎಕ್ಸ್ಟ್ರಾಕ್ಟಿಂಗ್ ಮಿಷಿನ್ಗಳು, ಗಾಣಗಳು ನಮ್ಮಲ್ಲಿ ಸೌಲಭ್ಯವನ್ನು ಪಡ್ಕೊಂಡು, ಬೇಕರಿಗಳು ಸಹ ಹೊಸದಾಗಿ ಬೇಕರಿ ಪ್ರಾರಂಭ ಮಾಡುವಂತವ್ರು, ಬೇಕರಿ ಉನ್ನತೀಕರಿಸಿಕೊಳ್ಳೋರು ಅವರು ಸಹ ಸಹಾಯಧನ ಪಡ್ಕೊಂಡಿದ್ರು. ಅದೇ ರೀತಿ ಆಲೂಗಡ್ಡೆ ಮತ್ತು ಹಲಸಿನ ಹಣ್ಣಿನ ಪದಾರ್ಥಗಳನ್ನ ತಯಾರು ಮಾಡುವಂತವರು ಮತ್ತು ಚಟ್ನಿ ಪುಡಿಗಳನ್ನು ತಯಾರು ಮಾಡುವಂತವರು, ಈ ರೀತಿ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಾವು ಕಳೆದ ವರ್ಷ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತ ಯಾರಿಗಾದ್ರು ಅನ್ಸಿದ್ರೆ ಮೂಲಭೂತವಾಗಿ ಏನ್ ಮಾಡಬೇಕಾಗತ್ತೆ? ಅವರು ಮುಖ್ಯವಾಗಿ ಅವರು ಏನ್ ಪದಾರ್ಥನ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ಕಚ್ಚಾ ವಸ್ತುಗಳು ಅವರ ಹತ್ರ ಲಭ್ಯ ಇದೆಯಾ, ಎಲ್ಲಿಂದ ಕಚ್ಚಾ ವಸ್ತು ತಗೊಳ್ಬೇಕು ಅಂತಿದ್ದಾರೆ, ಅದ್ರ ಸೋರ್ಸ್ ಅವ್ರಿಗೆ ಗೊತ್ತಿರಬೇಕು, ಅಥವಾ ಯಾವ್ದಾದ್ರು ಮಿಷನರಿಗಳನ್ನ ಅವ್ರು ಹಾಕೋಬೇಕು ಅಂತಿದ್ದಾರೆ, ಆ ಮಿಷನರಿಗಳು ಎಲ್ಲಿ ಲಭ್ಯ ಇದೆ, ಈ ಪದಾರ್ಥ ನಾನು ತಯಾರು ಮಾಡಿದ್ರೆ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಈ ಪದಾರ್ಥವನ್ನು ತಯಾರು ಮಾಡ್ತೀನಿ, ಅದಕ್ಕೆ ಮಾರ್ಕೆಟ್ ಎಲ್ಲಿ ಸಿಗಬಹುದು, ಮಾರ್ಕೆಟ್ ಲಿಂಕೇಜ್ಗಳನ್ನ ಕೊಡಿಸೋಲಿಕ್ಕೆ ಅದಕ್ಕೆ ಆದಂತ ಸಂಸ್ಥೆಗಳಿದಾವೆ, ಅದ್ರ ಲಿಂಕೇಜ್ ನ ನಾವು ಖಂಡಿತ ಕೊಡಿಸ್ಕೊಡ್ತೀವಿ, ಅದಕ್ಕೆ ಬೇಕಾದಂತ ತರಬೇತಿ ತಮಗಿದೆಯಾ ಈ ಪದಾರ್ಥಗಳು? ಯಾಕಂದ್ರೆ ನಾವು ಯಾವುದೇ ಬ್ಯಾಂಕಿಗೆ ಹೋಗ್ಬೇಕಾದ್ರೂ ಆ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಅವ್ರು ಏನ್ ಪದಾರ್ಥ ತಯಾರು ಮಾಡಬೇಕು ಅಂತಿದ್ದಾರೆ ಅದ್ರ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಆದ್ರೂ ಅವ್ರಿಗೆ ಇರಬೇಕಾಗತ್ತೆ. ಸೊ ಅದ್ರದ್ದೇನಾದ್ರು ತರಬೇತಿ ಬೇಕಂದ್ರೆ ಅದನ್ನು ಸಹ ನಾವು ಅವ್ರ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಲಿಕ್ಕೆ ಮುಂಚೆನೆ ತರಬೇತಿ ಕೊಡಿಸ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಸೊ ಆ ತರಬೇತಿಯ ಅವಶ್ಯಕತೆ ಇದ್ರೆ ಆ ತರಬೇತಿಯನ್ನು ಪಡ್ಕೊಳ್ಬೇಕು, ಅಥವಾ ಆ ತರ ಉದ್ದಿಮೆಗಳು ಎಲ್ಲೆಲ್ಲಿದಾವೆ ಜಿಲ್ಲೆಯಲ್ಲಿರಬಹುದು ಅಕ್ಕಪಕ್ಕ ಜಿಲ್ಲೆಯಲ್ಲಿರಬಹುದು, ಅವರನ್ನ ಭೇಟಿ ಮಾಡಿ ಯಾವ ರೀತಿ ಮಾಡ್ತಾ ಇದಾರೆ, ಏನೇನ್ ಮಷಿನರಿಗಳು ಹಾಕೊಂಡಿದ್ದಾರೆ, ಏನೇನು ಸರ್ಟಿಫಿಕೇಟ್ ಗಳು ತಗೋಬೇಕು, ಯಾಕಂದ್ರೆ ಇದು ಆಹಾರ ಪದಾರ್ಥ ಅವರು ತಯಾರು ಮಾಡ್ತಾ ಇರೋದ್ರಿಂದ FSSC ಸರ್ಟಿಫಿಕೇಟ್ ತಗೊಳ್ಬೇಕಾಗತ್ತೆ, ಏನೇನ್ ಸರ್ಟಿಫಿಕೇಟ್ ತಗೋಬೇಕು, GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ, ಇದೆಲ್ಲವನ್ನೂ ಸಹ ಅವರು ತಿಳ್ಕೊಳ್ಬೇಕಾಗಿರೋದ್ರಿಂದ ನಮ್ಮ DRP ಇದಕ್ಕೆ ಅವರು ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಅದರ ಜೊತೆ ಜೊತೆಗೆ ಅವರು ಸಹ ಈಗ ಆಲ್ರೆಡಿ ಈ ರೀತಿ ಉದ್ದಿಮೆಗಳನ್ನ ಮಾಡ್ತಿರೋರ್ನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಹೆಚ್ಚು ಅದರಿಂದ ನಾಲೆಡ್ಜ್ ಬರುತ್ತೆ, ಅವ್ರು ಏನ್ ಮಾಡಬಹುದು ಅನ್ನೋದು ಐಡಿಯಾ ಬರುತ್ತೆ. ಯಾಕಂದ್ರೆ ಅದು 5 ಲಕ್ಷದ ಪ್ರಾಜೆಕ್ಟ್ ಆಗ್ಬಹುದು, 10 ಲಕ್ಷದ ಪ್ರಾಜೆಕ್ಟ್ ಆಗ್ಬಹುದು, ರೈತರು ಸಹ ಅಥವಾ ಉದ್ದಿಮೆದಾರರು ಸಹ ಅವರ ವಂತಿಕೆಯನ್ನು ಸಹ ಅದ್ರಲ್ಲಿ ಬರೆಸೋದ್ರಿಂದ ಅವರು ಇದೆಲ್ಲವನ್ನು ಮಾಹಿತಿಯನ್ನು ಪಡೆದುಕೊಂಡು ಪ್ರಾರಂಭ ಮಾಡುವಂತದ್ದು ಉತ್ತಮ ಆಗಿರ್ತದೆ. ಏನು ಕನಿಷ್ಠವಾದಂತಹ ಅರ್ಹತೆಗಳು ಇರಬೇಕಾಗತ್ತೆ ಈ ಒಂದು ಯೋಜನೆಗೆ? ಮೊದಲನೇದಾಗಿ ಅವರು GST ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಉದ್ಯೋಗಿನಿ ಕಾರ್ಡ್ ಮಾಡಿಸ್ಕೊಂಡಿರ್ಬೇಕು, ಬ್ಯಾಂಕ್ ಅಲ್ಲಿ ಯಾವುದೇ ರೀತಿಯಾದಂತಹ ಅವ್ರು ಯಾವ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ಪಡ್ಕೊಳ್ಬೇಕು ಅಲ್ಲಿ NPA ಆಗಿರಬಾರ್ದು, ಅಲ್ಲಿ ಅವರು ಇದುವರೆಗೂ ಪಡ್ಕೊಂಡಿರುವಂತಹ ಲೋನ್ ಗಳನ್ನ ಅವರು ಸರಿಯಾದ ಪ್ರಮಾಣದಲ್ಲಿ ರಿಪೇ ಮಾಡಿರ್ಬೇಕಾಗತ್ತೆ, ಮತ್ತು ಅಲ್ಲಿ ಅವ್ರಿಗೆ ಸಿಕ್ಕುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಮಿನಿಮಮ್ ನಾಲೆಡ್ಜ್ ಇರಬೇಕಾಗತ್ತೆ, ತರಬೇತಿಯನ್ನ ಪಡೆದುಕೊಳ್ಬೇಕಾಗಿರುತ್ತೆ. ತರಬೇತಿ ಆನಂತರವೂ ಕೂಡ ಪಡೀಲಿಕ್ಕೆ ಅವಕಾಶ ಇರುತ್ತೆ? ಅವಕಾಶ ಇದೆ, ಅರ್ಜಿ ಸಲ್ಲಿಸಿನೂ ಸಹ ತರಬೇತಿ ಪಡಿಬಹುದು, ಬಟ್ ಅದರ ಬಗ್ಗೆ ನಾಲೆಡ್ಜ್ ಇದ್ದು ಆ ನಂತರ ಅವರು ಅರ್ಜಿ ಸಲ್ಲಿಸಿ ಅಥವಾ ಅದನ್ನ ಉದ್ದಿಮೆನ ಆಯ್ಕೆ ಮಾಡಿಕೊಂಡ್ರೆ ಅದು ಬಹಳ ಅನುಕೂಲ ಆಗುತ್ತೆ. ಈ ಯೋಜನೆಗೆ ನಮ್ಮ ರಾಜ್ಯಕ್ಕೆ CFTRI ಸಂಸ್ಥೆ ಸಹ ಒಂದು ನೋಡಲ್ ಸಂಸ್ಥೆ ಆಗಿರೋದ್ರಿಂದ ಅವರು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ನಮ್ಮ ಜಿಲ್ಲೆಗೆ ಬಂದು ಕೊಡ್ತಾರೆ ಅಥವಾ ಅವರ CFTRI ಮೈಸೂರಿನ ಕೇಂದ್ರಕ್ಕೂ ಸಹ ಹೋಗಿ ಅವರ ತರಬೇತಿಯನ್ನು ಪಡ್ಕೋಬಹುದಾಗಿರುತ್ತದೆ. ಕೃಷಿಕರು ಬಹಳ ಮುಖ್ಯವಾಗಿ ಈ ತರದ ಯೋಜನೆಯಿಂದ ಏನು ಅನುಕೂಲವನ್ನ ಮಾಡಿಕೊಳ್ಳಬಹುದು, ಯಾಕೆ ಕೃಷಿಕರು ಮಾಡಿದ್ರೆ ಅನುಕೂಲ ಆಗುತ್ತೆ? ಸರ್, ನಾನು ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ ಇವತ್ತು ಕೃಷಿಯಲ್ಲಿ ಏನು ಉತ್ಪನ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಅದು ಮುಸ್ಕಿನ ಜೋಳ ಆಗ್ಬಹುದು, ಆಲೂಗಡ್ಡೆ ಆಗ್ಬಹುದು, ಭತ್ತ ಆಗ್ಬಹುದು, ರಾಗಿ ಆಗ್ಬಹುದು, ಸಿರಿಧಾನ್ಯಗಳಾಗ್ಬಹುದು. ಯಾಕಂದ್ರೆ ಹಾಸನ ಜಿಲ್ಲೆ ವೈವಿಧ್ಯವಾದಂತಹ ಬೆಳೆಗಳನ್ನ ಬೆಳೆಯುವಂತಹ ಜಿಲ್ಲೆ. ನಾವು ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆಗೆ ಸೀಮಿತ ಆಗೋದಾದ್ರೆ ಚನ್ನರಾಯಪಟ್ಟಣ ಅರಸೀಕೆರೆಯಲ್ಲಿ ರಾಗಿ ಇದೆ, ಸಿರಿಧಾನ್ಯಗಳಿದೆ, ತೆಂಗಿನಕಾಯಿ ಇದೆ. ಅದೇ ರೀತಿ ನಾವು ಹೊಳೆ ನರಸೀಪುರ ಅರಕಲಗೂಡಿಗೆ ಬರೋದಾದ್ರೆ ರಾಜಮುಡಿ ಅಂತಹ ಅಕ್ಕಿಯನ್ನ ಬೆಳೀತಾರೆ, ಭತ್ತ ಬೆಳೀತಾರೆ. ಬೇಲೂರು ತರಕಾರಿಯನ್ನ ಹೆಚ್ಚು ಬೆಳೆಯುವಂತಹ ಪ್ರದೇಶ. ಸಕಲೇಶ್ಪುರ ಆಲೂರಿಗೆ ಬಂದ್ರೆ ಕಾಫಿ ಬೆಳೀತಾರೆ, ಪೆಪ್ಪರ್ ಇದೆ, ಅರಿಶಿನ ಇದೆ, ಶುಂಠಿ ಇದೆ, ಸಾಂಬಾರು ಪದಾರ್ಥಗಳನ್ನ ಹೆಚ್ಚು ಬೆಳೀತಾರೆ. ಇಷ್ಟು ವೈವಿಧ್ಯತೆ ಇರೋದ್ರಿಂದ ಅವರು ಬೆಳೆಯುವಂತಹ ಬೆಳೆಗಳಿಗೆ ಒಳ್ಳೆ ರೇಟ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೈಚಲ್ಲಿ ಕೂರೋದಕ್ಕಿಂತ ಅವರು ಬೆಳೀತಿರುವಂತಹ ಬೆಳೆ ಆಧಾರದ ಮೇಲೆ ಅವರು ಉದ್ದಿಮೆಗಳನ್ನ ಪ್ರಾರಂಭ ಮಾಡಿದ್ರೆ ಸಂಸ್ಕರಣೆಯನ್ನ ಮಾಡಿ ಆ ಪದಾರ್ಥಗಳನ್ನ ಮಾಡೋದಾದ್ರೆ ಇವತ್ತು ಸಾಂಬಾರು ಪದಾರ್ಥಗಳನ್ನ ಅವರು ಎಕ್ಸ್ಪೋರ್ಟ್ ಕ್ವಾಲಿಟಿನ ಸಹ ಮಾಡಬಹುದು. ಕೆಪೆಕ್ ಸಂಸ್ಥೆ ನಮಗೆ ನೋಡಲ್ ಸಂಸ್ಥೆ ಆಗಿರೋದ್ರಿಂದ ಕೆಪೆಕ್ ಸಂಸ್ಥೆ ವತಿಯಿಂದ ಅವರಿಗೆ ಎಕ್ಸ್ಪೋರ್ಟ್ ಲಿಂಕೇಜ್ ಅನ್ನು ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅವರು ರಫ್ತು ಮಾಡಲಿಕ್ಕೆ ಅರ್ಹವಾಗಿರುವಂತಹ ಪದಾರ್ಥಗಳನ್ನು ಅವರು ಈ ಉದ್ದಿಮೆಯಲ್ಲಿ ಅವರು ತಯಾರು ಮಾಡಿದ್ರೆ ಆ ಲಿಂಕೇಜ್ ಅನ್ನು ಕೊಡಲಿಕ್ಕೂ ಸಹ ನಮ್ಮಲ್ಲಿ ಅವಕಾಶ ಇದೆ. ಶುಂಠಿ ಆಗ್ಬಹುದು, ಅರಿಶಿನದ ಪುಡಿ ಆಗ್ಬಹುದು, ಪೆಪ್ಪರ್ ಪೌಡರ್ ಆಗ್ಬಹುದು, ಕಾಫಿ ಪೌಡರ್ ಆಗ್ಬಹುದು, ಇವೆಲ್ಲ ಅವರು ಎಕ್ಸ್ಪೋರ್ಟ್ ಕ್ವಾಲಿಟಿ ಅವರು ತಯಾರು ಮಾಡೋದಾದ್ರೆ ಅದನ್ನ ಕೊಡಲಿಕ್ಕೆ ಸಹ ಅವಕಾಶ ಇದೆ. ಕೋಕೋನಟ್ ಅಲ್ಲಿ ಆಗ್ಲೇ ಹೇಳಿದೆ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ಗೆ ನಮ್ಮ ಈ ಸಿಹಿ ತಿನಿಸುಗಳನ್ನ ತಯಾರು ಮಾಡುವಂತಹ ಘಟಕಗಳಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ, ಅದನ್ನ ತಯಾರು ಮಾಡುವಂತದ್ದಾಗ್ಬಹುದು. ಇದೆಲ್ಲ ಅವಕಾಶ ಇರೋದ್ರಿಂದ ಇದನ್ನ ಅವರು ಮಾಡಿದ್ರೆ ಅವ್ರು ಏನು ಈಗ ನಮ್ಗೆ ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೈ ಚೆಲ್ತಾ ಇದಾರೆ, ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಹಾರ ಪದಾರ್ಥಗಳನ್ನ ಬೆಳೆಯುವಂತಹ ಏರಿಯಾ ನಮ್ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನ ಪ್ರೋತ್ಸಾಹ ಮಾಡಿ ಅವರು ಒಂದು ನಿಗದಿತ ದರವನ್ನ ಫಿಕ್ಸ್ ಮಾಡಿಕೊಂಡು ಅವ್ರ ಪದಾರ್ಥಗಳನ್ನ ಮಾರಾಟ ಮಾಡಬಹುದು, ಒಂದು ಅಶ್ಯೂರ್ಡ್ ಇನ್ಕಮ್ ಅನ್ನ ಅವರ ಬೆಳೆಯ ಜೊತೆ ಜೊತೆಗೆ ಅವರು ಪಡ್ಕೊಳ್ಬಹುದಾಗಿರೋದ್ರಿಂದ ಅವರೇ ಉದ್ದಿಮೆದಾರರಾಗಿ ಬೆಳಿಬೇಕು ಅನ್ನೋದು ನಮ್ಮ ಮತ್ತು ಕೇಂದ್ರ ಸರ್ಕಾರದ ಆಶಯ ಆಗಿರ್ತದೆ. ಈ ನಿಟ್ಟಿನಲ್ಲಿ ರೈತರು ದಯಮಾಡಿ ಯೋಚನೆ ಮಾಡಿ ಮುಂದುವರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಒಂದು PMFME ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಸಲಹೆ ಮತ್ತೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಸರ್, ಡಿಆರ್ಪಿ ಅಂತ ಹೇಳಿ ನಾನು ಹೇಳಿದೆ, ನಮ್ಮ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಗೆ ಪ್ರದೀಪ್ ಅಂತ ಹೇಳಿ ಒಬ್ಬರನ್ನ ನಾವು ಡಿಆರ್ಪಿ ಆಗಿ ನೇಮಕ ಮಾಡಿದೀವಿ. ಅವರ ದೂರವಾಣಿ ಸಂಖ್ಯೆಯನ್ನು ನಾನು ಈ ಮೂಲಕ ಹಂಚಿಕೊಳ್ತೇನೆ. 9620584476 ಮತ್ತೊಮ್ಮೆ ಹೇಳ್ತೇನೆ, 9620584476. ಅದೇ ರೀತಿ ಶ್ರವಣ್ ಅಂತ ಹೇಳಿ ಮತ್ತೊಬ್ರು ಡಿಆರ್ಪಿ ಈ ಯೋಜನೆಗೆ ನಾವು ನೋಂದಣಿ ಮಾಡಿದೀವಿ. ಅವರ ದೂರವಾಣಿ ಸಂಖ್ಯೆ 7829216072. ಮತ್ತೊಮ್ಮೆ ಹೇಳ್ತೇನೆ, 7829216072. ಇವರನ್ನ ಭೇಟಿ ಮಾಡಬಹುದು. ಇವರನ್ನಲ್ಲದೆ ಅವರ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ, ಉಪ ಕೃಷಿ ನಿರ್ದೇಶಕರ ಕಚೇರಿಯನ್ನ, ಅಥವಾ ಹಾಸನದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಹ ಅವರು ಸಂಪರ್ಕ ಮಾಡಿದ್ರೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ಮತ್ತು ಏನು ಫೆಸಿಲಿಟಿ ಬೇಕು ಅದನ್ನ ಮಾಡಿಕೊಡ್ತೇವೆ. ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ, ಈ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಈ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಬಂದಿದ್ದಾವೆ. ಯಾವ ಪೋಷಕಾಂಶಗಳ ಕೊರತೆಯನ್ನ ಬೆಳೆ ಅನುಭವಿಸುತ್ತೋ ಅಂತಹ ಬೆಳೆಗೆ ಪೋಷಕಾಂಶಗಳನ್ನ ರಾಸಾಯನಿಕ ಗೊಬ್ಬರಗಳ ಮೂಲಕ ನೀಡಬಹುದು. ಹಿಂದೆಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬುಡಕ್ಕೆ ಅಥವಾ ಬೇರಿನ ಮೂಲಕ ನಾವು ಸಸ್ಯಗಳಿಗೆ ನೀಡ್ತಾ ಇದ್ವಿ. ಹಲವಾರು ಸಸ್ಯ ಪೋಷಕಾಂಶಗಳನ್ನ ಎಲೆ ಮತ್ತು ಕಾಂಡಗಳ ಮೂಲಕವೂ ಕೂಡ ಬೆಳೆಗೆ ಈಗ ನೀಡಬಹುದಾಗಿದೆ. ಈ ರೀತಿ ಎಲೆ ಮತ್ತು ಕಾಂಡಗಳ ಮೇಲೆ ಸಿಂಪಡಣೆಯನ್ನ ಮಾಡುವಾಗ ಸಸ್ಯಗಳು ಅದನ್ನು ಹೀರಿ ಉಪಯೋಗವನ್ನ ಮಾಡಿಕೊಳ್ತವೆ. ಸಸ್ಯ ಪೋಷಕಾಂಶಗಳನ್ನ ಪ್ರತ್ಯೇಕವಾಗಿಯೂ ಅಥವಾ ಕೆಲವು ಪೋಷಕಾಂಶಗಳನ್ನ ಒಟ್ಟಾಗಿಯೂ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಇತ್ತೀಚೆಗೆ ಹಲವಾರು ದ್ರವರೂಪದ ರಸಗೊಬ್ಬರಗಳು ಬಳಕೆಗೆ ಬಂದಿದ್ದಾವೆ. ಇವನ್ನ ಸಿಂಪಡಣೆಯ ಮೂಲಕ ಒದಗಿಸಬಹುದು. ಎಲೆ ಮತ್ತು ಕಾಂಡಗಳ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ಸಸ್ಯ ಅದನ್ನ ಬಹಳ ಶೀಘ್ರವಾಗಿ ಬಳಕೆಯನ್ನ ಮಾಡಿಕೊಳ್ಳುತ್ತೆ. ಬೆಳೆಯಲ್ಲಿ ಕಂಡುಬರತಕ್ಕಂತಹ ಪೋಷಕಾಂಶಗಳ ಕೊರತೆಯನ್ನ ಈ ಕ್ರಮಗಳಿಂದ ಶೀಘ್ರವಾಗಿ ಸರಿಪಡಿಸಬಹುದು. ಜೊತೆಗೆ ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಬೇಕಾಗ್ತಕ್ಕಂತಹ ಪೋಷಕಾಂಶಗಳನ್ನ ಈ ಪದ್ಧತಿಯಲ್ಲಿ ಸುಲಭವಾಗಿ ಮತ್ತು ಸರಳವಾಗಿ ಒದಗಿಸಬಹುದು. ಈ ಕ್ರಮದಿಂದ ಖರ್ಚಿನಲ್ಲಿ ಉಳಿತಾಯವೂ ಆಗುತ್ತೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬೆಲೆ ಬಹಳ ಹೆಚ್ಚಾಗಿರೋದ್ರಿಂದ ಸಿಂಪಡಣೆಯ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನ ಒದಗಿಸುವುದರ ಕಡೆಗೆ ಗಮನವನ್ನ ಹರಿಸತಕ್ಕಂಥದ್ದು ಅತ್ಯವಶ್ಯಕ ಆಗಿರುತ್ತೆ. ಈ ವಿಧಾನದಲ್ಲಿ ಎಲೆ ಮತ್ತೆ ಕಾಂಡಗಳು ಸಸ್ಯ ಪೋಷಕಾಂಶಗಳನ್ನ ನೇರವಾಗಿ ಹೀರಿಕೊಳ್ಳೋದು ಹೆಚ್ಚು ಅನುಕೂಲ ಅಂಥೇಳಿ ಅನ್ಸುತ್ತೆ. ಈ ರೀತಿ ಸಸ್ಯದ ಭಾಗಗಳು ಪೋಷಕಾಂಶಗಳನ್ನ ಹೀರಿಕೊಳ್ಳೋದ್ರಿಂದ ಅಲ್ಪ ಅವಧಿಯಲ್ಲಿಯೇ ಅದರ ಉಪಯೋಗವನ್ನು ಕೂಡ ನಾವು ನೋಡಬಹುದು. ಎಲೆಗಳ ಬಣ್ಣದಲ್ಲಾಗ್ತಕ್ಕಂತಹ ಬದಲಾವಣೆ ಈ ಉಪಯೋಗವನ್ನ ಸೂಚಿಸುತ್ತೆ. ಮಣ್ಣಿನ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನ ಒದಗಿಸಿದಾಗ ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಿ ಆಗ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳಿಗೆ ಒಳಪಟ್ಟು ನಂತರ ಬೇರಿಗೆ ದೊರಕುತ್ತೆ. ಖುಷ್ಕಿ ಬೇಸಾಯದಲ್ಲಿ ಶುಷ್ಕ ವಾತಾವರಣವಿದ್ದಾಗ ಮಣ್ಣಿನಲ್ಲಿ ಸೇರಿಸಿದಾಗ ರಾಸಾಯನಿಕ ಗೊಬ್ಬರಗಳು ಸಸ್ಯಗಳಿಗೆ ಅಷ್ಟು ಸುಲಭವಾಗಿ ಒದಗೋದಿಲ್ಲ. ಇದೇ ರೀತಿ ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಪೋಲಾಗಿ ಹೋಗ್ತವೆ. ಅಂತಹ ಸಂದರ್ಭಗಳಲ್ಲಿಯೂ ಪೈರಿಗೆ ನಾವು ನೀಡಿದಂತಹ ರಾಸಾಯನಿಕ ಗೊಬ್ಬರ ದಕ್ಕೋದಿಲ್ಲ.